ಓ ಬಿಡಪ್ಪ, ಎಲ್ಲಾ ಭಾಷೆಗಳಿಗೂ ಒಂದಿನ ಬೇಕು ಬಿಡು. ಈಗ ಜಯಣ್ಣ ಅದ್ ಇಂಗ್ಲೀಷು, ಅದ್ ಕನ್ನಡ, ಅದ್ ಮರಾಠಿ, ಅದ್ ತಂಬಬೇಕು. ಅದೇನೋ ಅದಕ್ಕೂ ಒಂದಿನ ಇದ್ದದಂತಲ್ಲ ಪೌ, ಯಾವ್ದಿನವ ಆಂಗ್ಲ ಭಾಷೆಗೂ. ಓ ಬಿಡಪ್ಪ, ಎಲ್ಲಾ ಭಾಷೆಗಳಿಗೂ ಒಂದಿನ ಬೇಕು ಬಿಡು. ಈಗ ಜಯಣ್ಣ ಅದ್ ಇಂಗ್ಲೀಷು, ಅದ್ ಕನ್ನಡ, ಅದ್ ಮರಾಠಿ, ಅದ್ ತಂಬು. ಅಲ್ಲಿ ಬಿಳಿದು ಬಟ್ಟೆ ಹಾಕ ಓಡಾಡ್ತಿರ್ತಾರಲ್ಲ, ಅವ್ರನ್ನ ಏನಂತ ಕರಿತೀವಳ? ಯಾರು ಆಸ್ಪತ್ರೆ ಅವ್ರನ್ನ ಇಂಗ್ಲಿಷ್ ನಾಗ ಏನಂತೀಯ? ಅದೇನಂದ್ರು ಕಾಣಿ, ಸಿಸ್ಟರು. ಸಿಸ್ಟರು ಅವನಿಗೆ ಸಿಸ್ಟರ್ ಅನ್ನಕ್ಕೆ ಬೇಜಾರಾಯ್ತದೆ. ಅಲ್ಲ ಅದಕ್ಕೆ ನರ್ಸವ್ವ ಅಂತ ಅವನೇ. ಕಮಲಕ್ಕ ಸಿಸ್ಟರ್ ಅನ್ನು, ಕಮಲಾ ಸಿಸ್ಟರ್ ಅನ್ನು. ಅನ್ನು ಐಕ ಎಲ್ಲ ಹೇಳ್ತಾವಲ್ಲ ಜಯಣ್ಣ ಬ್ರೋ ಅನ್ನು. ಬ್ರೋ ಏನಪ್ಪ ಅದು? ಬ್ರೋ ಅಂದ್ರೆ ಅಣ್ಣ. ಅಣ್ಣ ಅದ್ರಲ್ಲೂ ಕಟ್ ಮಾಡ್ಕೊಂಡ್ಬಿಟ್ಟವ್ರವ್ವ ಅವರು. ಬ್ರೋ ಸಿಸ್ ಫಾಸ್ ಮಾಮ್. ಆಮೇಲೆ ಇನ್ನೇನೇನಿದ್ದು ಅದು ಏನೋ ದೊಡ್ಡ ಮುಂಗೆ ಅದಕ್ಕೇನೋ ಹೇಳ್ತಾರಲ್ಲವ, ನಮ್ಮ ಮೈಕ ಹೇಳ್ತಾ ಇತ್ತು ಅದೇನೋ ಓದ್ಬಿಟ್ಟು. ದೊಡ್ಡ ಮುಂಗೆ ಮ್ಯಾಕ್ಸಿಮಮ್ ಅಂತೆ. ಮ್ಯಾಕ್ಸಿಮಮ್ ಯಾವ್ದಪ್ಪ? ಮಿನಿಮಮ್ ಚಿಕ್ಕಪ್ಪ ಸರಿ ಆಗದೆ ಕಣ. ಮ್ಯಾಕ್ಸಿಮಮ್ ದೊಡ್ಡಮ್ಮ. ದೊಡ್ಡಮ್ಮ ಚಿಕ್ಕಮ್ಮಂಗೆ ಮಿನಿಮಮ್. ಮಿನಿಮಮ್ ಹೇಳ್ಬಿಟ್ಟಿಯಮ್ ಚಿಕ್ಕಮ್ಮಂತ ಹೋಗಿ ದುಬ್ಬಸ್ತಾಳ ಅಷ್ಟೇ. ಕೈಯಲ್ಲಿದ್ದ ಬಡಿಗೆ ತಗೊಂಡು ಅದೇ ನಾಕ್ ಬುಟ್ ಕಳಿಸ್ತಾಳೆ. ಹೆಂಗಿದ್ರು ನಮ್ಮ ದೊಡ್ಡವಂಗ್ ವಯಸ್ಸಾಗದೆ ಬೈತಾವನೇ ಇಂಗ್ಲಿಷ್ನಾಗೆ ಅಂತ ಅನ್ಕೊಂಡ್ಬಿಟ್ರು ಕಷ್ಟ. ಯಾವಾಗ್ಲೂ ಅಬ್ಬ ಒಂದು ದೊಣ್ಣಿಯ ನಡೆದಾಡಕ್ ಇಟ್ಕೊಂಡಾಳೆ ಮೂಲಲ್ಲಿ, ಅದನ್ನ ತಕೊಂಡ್ರೆ ಅಪರೂಪನ್ ದುಬ್ಬಸ್ತಾಳ ಅಷ್ಟೇ. ಮ್ಯಾಕ್ಸಿಮಮ್ ಅಂದ್ರೆ ಅಲ್ಲ, ಅವಳಗೋಸಿ ಕಿವಿ ಕೇಳೋದಿಲ್ಲ ಅಂತ ಕಾಣ್ತದೆ. ಅಲ್ಲ ಖುಷಿ ಆದ್ರೂ ಆಗ್ಬೋದು, ಏನೋ ಇಂಗ್ಲಿಷ್ ಅಲ್ಲಿ ಕರಿತಾವನೆ ನನ್ನ ಅಂತ. ಇಲ್ಲ ಕವ್ವ, ಅವಳಗಂತೂ ಖುಷಿ ಆಗೋದಿಲ್ಲ. ಇಂಗ್ಲಿಷ್ ನಾಗೆ ಹೇಳಿದ್ರೆ ನನ್ನೆಲ್ಲ ಬೈತಾವನೆ ನಮ್ಮ ಇದ ಅಂತ ಅನ್ಕೊಂಡು ದುಬ್ಸದ್ ಗ್ಯಾರಂಟಿ ಕಂಡ್ಬಿಡು. ಆಮ್ಯಾಕೆ ಭೂಮಿದು ಏನೋ ಹುಟ್ಟದಪ್ಪ ಆಯ್ತಂತ ಕಪ್ಪ. ಭೂಮಿಗೂ ಹುಟ್ಟದಪ್ಪ ಇದು, ಯಾವತ್ತಪ್ಪ ಹುಟ್ಟು ಭೂಮಿ? ಇಲ್ಲ 22nd ಮಾಡ್ತಾರಂತೆ ಇಸ್ವ ಭೂಮಿ ದಿವಸ ಅಂತ. ಇಲ್ವಾ ಹಂಗೆ? ಯಾಕೆ ನಾನು ನಿಂಗೆ ಹೇಳ್ದೆ ಅಂದ್ರೆ, ಹೇಳಪ್ಪ ಹುಟ್ಟದಬ್ಬದ್ದು ಎಲ್ಲಾರದು ಹುಟ್ಟದಬ್ಬ ಆಚರಣೆ ಮಾಡ್ತೀವಿ, ಭೂಮಿದು ಯಾಕೆ ಮಾಡಬಾರ್ದು? ಹೌದು, ಈಗ ಭೂಮಿ ದಿವಸ ಅಂತ. ಮತ್ತವತ್ ಇನ್ನೊಂದೇನ್ ಗೊತ್ತೇನಣ್ಣ, ಹೇಳವ ರಾತ್ರಿ 9:30 ಎಲ್ಲ ಲೈಟ್ ಗಳನ್ನ ಆಫ್ ಮಾಡಿ ಅಂತ ಹೇಳ್ತಾರೆ. ಯಾಕ ಅಂದ್ರೆ ಎಷ್ಟು ಭೂಮಿಯಿಂದ ಎಷ್ಟೊಂದು ಶಾಖ ಬರುತ್ತಲ್ವಾ. ಅವತ್ತು ಭೂಮಿ ತಾಯಿ ತಣ್ಣಗಿರ್ಲಿ, ಅರ್ಧ ಗಂಟೆ ಇಡೀ ವಿಶ್ವನೇ ಅಂದ್ರೆ ಯಾವ ಭಾಗಕ್ಕೆ ಕತ್ಲೆ ಇರ್ತದೆ ಅವರು ಎಲ್ಲರೂ ಕೂಡ ಲೈಟ್ನ ಆಫ್ ಮಾಡ್ಬೇಕಂತೆ. ಒಳ್ಳೇದು ಕವ್ವ, ಆದ್ರೆ ಒಂದಿನ ಆಫ್ ಮಾಡೋದಲ್ಲ ಆಯ್ತಾ. ನಮ್ಮ ಈ ಸಿಟಿ ದಿಕ್ಕನ ಜಯಣ್ಣ ಏನು ಅಂತಂದ್ರೆ ಬೆಳಕ್ನಾಗುವ ದೀಪ ಉರಿಸ್ತಾ ಇರ್ತಾರಕ್ಕಪ್ಪ, ನೋಡಿದಯ ನೀನು? ಅದೆಲ್ಲ ಮರೆತು ಬಿಟ್ಟು ಆಫ್ ಮಾಡೋದನ್ನ ಹಂಗೆ ಇಲ್ಲ ಕಯ್ಯ, ಮರ್ತಿರ್ತ್ ಬಿಡೋದಲ್ಲ. ಈಗ ಮನೆಗಳು ದೊಡ್ಡ ದೊಡ್ಡ ಅದೇನಪ್ಪ ಅದೇನ ಹೇಳ್ತಾರ ಅಪಾರ್ಟ್ಮೆಂಟು ಕಟ್ಟಿಸ್ಕೊಂಡ್ಬಿಟ್ಟಿರ್ತಾರೆ ಆಯ್ತಾ. ಅಲ್ಲೇನ್ ಮಾಡ್ಬಿಡ್ತಿರ್ತಾರೆ ಅಂದ್ರೆ ಗಾಳಿ ಬೆಳಕು ಸರಿಯಾಗಿ ಆಡೋದಿಲ್ಲ ಅಲ್ಲಿ. ಅವಾಗ ಏನ್ ಮಾಡ್ತಾರೆ, ಬೆಳಕ್ ಬರೋದಿಲ್ವಲ್ಲ ಹಾಕು ಲೈಟ ಉರಿಲಿ ಅಂತ. ಈಗ ಬೇರೆ ಫ್ರೀ ಮಾಡಿ ಕೊಟ್ಬಿಟ್ಟಿಲ್ವ ಜಯಣ್ಣ? ಅದೊಂದೇ ಅಲ್ಲ, ಏನಾಯ್ತದೆ ಈ ಹಳ್ಳಿ ಕಡೆ ಮನೆ ಕಟ್ಕೊಂಡಂಗೆ ಸಿಟಿನಲ್ಲಿ ಕಟ್ಟಕ್ ಆಯ್ತದೆ. ಆಗೋದಿಲ್ಲ ಕಣ್ಬಿಡು, ಅಕ್ಕ ಪಕ್ಕ ಎಲ್ಲ ಕಿಸ್ಕಿಂದೆ ತರ ಜಾಗ, ಎಲ್ಲಾ ಕಡೆಯಿಂದ ಗಾಳಿ ಬೆಳಕು ಬರ್ಬೇಕು ಅಂದ್ರೆ ಎಲ್ಲಿ ಬರ್ತದೆ, ಎಲ್ಲಿ ಬಂದದು ಬಿಡಪ್ಪ? ಹೀಗಾಗಿ ಏನ್ ಮಾಡ್ತಾರೆ, ಬೆಳಕಿದ್ದಾಗ್ಲೂ ಕೂಡ ಪಾಪ ಅವರು ಮನೆ ಒಳಗಡೆ ಲೈಟ್ ಹಾಕೊಂಡು ಕೆಲಸ ಮಾಡ್ಕೋಬೇಕು. ಎಷ್ಟೆಷ್ಟು ಫ್ಲೋರ್ ಕಟ್ಟಿರ್ತಾರೆ ಜಯಣ್ಣ ನೋಡಿದಯ? ಅಂತಕಂಡು ನೋಡಿದ್ರೆ ಕತ್ ನೋಯ್ತದೆ. ಹೌದು, ಹಂಗ್ ಕಟ್ಟಿರ್ತಾರ ಕಣ. ನನ್ನ ಬೆಂಗಳೂರಿಗೆ ಹೋಗಿದ್ದೆ ಕವ್ವ, ಅದೇನ ಇದು ನಮ್ಮ ಇದ ಇದ್ರ ಮೇಲೆ ಕರ್ಕೊಂಡು ಹೋಯ್ತೀನಿ ಬಪ್ಪಯ್ಯ ಅಂತಂದ. ಯಾವ್ದ್ರ ಮೇಲೆ? ಹೊಸ ಗಾಡಿ ಮೇಲೆ ಏನಾರ ಕರ್ಕೊಂಡು ಹೋಯ್ತು. ಅದೇನಪ್ಪ ಮೆಟ್ರಾ? ಮೆಟ್ರಾ ಆಯ್ತಾ, ಮೆಟ್ರದ ಮೇಲೆ ಕರ್ಕೊಂಡ್ ಹೋದ. ಮೆಟ್ರಾ ಮೆಟ್ರಾ ಅಂತಿದ್ದ ಅಮ್ಮ. ನಾನು ಇದೇನ್ ಮೆಟ್ರಾ ಅಂದ್ರೆ ನಮ್ಮ ಹಳ್ಳಿ ಕಡೆ ಬೇರೆ ಅಲ್ವಪ್ಪ ಅರ್ಥ? ನಾನು ಮೆಟ್ರದಲ್ಲಿ ಕರ್ಕೊಂಡ್ ಹೋಯ್ತೀನಿ. ಕರ್ಕೊಂಡ್ ಹೋದಕ್ಕಯ್ಯ ಅದೇನ್ ಫಾಸ್ಟ್ ಆಗಿ ಜೀ ಅಂತ ಓಟೋಯ್ತದೆ, ಹೋಗದೆ ಗೊತ್ತಾಗೋದಿಲ್ಲ ಕವ. ಹಂಗೆ ಪಕ್ಕ ಅಕ್ಕಪಕ್ಕ ನೋಡ್ತಿದ್ದಿ ಗಾಬರಿ ನನಗೆ. ಏನಪ್ಪ ಪಾಟಿ ಉದ್ದ ಮನೆಗಳು ನಿಂತವ ಆಯ್ತಾ, ಅದ್ ಜನ ಅದ್ ಹೆಂಗ್ ವಾಸ ಮಾಡ್ರ? ಭಯ ಆಗತಿಲ್ವಾ ಜಯಣ್ಣ ಅಲ್ಲಿ? ಭಯ ಯಾಕಣ್ಣ, ಮನೆ ಒಳಗಿರಕ್ ಯಾಕೆ ಭಯ? ನೋಡು ಅಲ್ಲಿ ಎದ್ದು ಬಿಟ್ರು ನೀನು, ಹಳ್ಳಿಗೆ ಬಂದ್ ಭಯ ಆಯ್ತದೆ ಅಂತೀಯ? ಇಲ್ಲ ಕಂಡ್ಬಿಡು, ನಮ್ಮ ಹಳ್ಳಿ ದಿಕ್ಕನಾಗೇನು ಹೇಳಿಲ್ವಪ್ಪ, ಮನೆಗಳು ಹೆಂಗಿರ್ತವೆ ಅಂತಂದ್ರೆ ಒತ್ತೊತ್ತಾಗೆ ಇದ್ರುವೆ ಜನ ಕಿಟಕಿಯಿಂದ ಮಾತಾಡ್ಕೋಬಹುದು ಅಲ್ವವ್ವ, ಒಬ್ರನ್ನೊಬ್ರು ಏನಾಗಿದ್ದದ್ದು ಅಂತ ಕೇಳ್ಕೋಬಹುದು. ಸಿಟಿನಾಗ ಹಂಗ ಸಿಟಿನಲ್ಲಿ ಒಬ್ರಿಗೊಬ್ರಿಗೆ ಮಾತಾಡಕ್ ಟೈಮ್ ಎಲ್ಲಿ ಇರ್ತದ ಅಣ್ಣ? ಟೈಮ್ ಅದೇ ಕವ, ನಂಬಿಕೆ ಇಲ್ಲ ಜನಕ್ಕೆ, ಅವರಿಂದ ಏನಾರ ತೊಂದರೆ ಆಗ್ಬಿಟ್ಟದು ಅಂತ. ಇಸ್ವ ಭೂಮಿ ದಿವಸ ಅಂತ ಆಚರಣೆ ಮಾಡ್ತಿಲ್ವೇನಣ್ಣ? ಅಂದ್ರ ಭೂಮ್ ತಾಯಿಯ ಗೆಪ್ತಿ ಮಾಡ್ಕೊಳ್ಳಿ ಅವತಾರ ಒಂದ್ ದಿವಸ ಅಂತ ಇಲ್ವಾ? ನಾವು ರೈತರು ದಿನ ಬೆಳಗಾಗೆದ್ದು ಭೂಮ್ ತಾಯಿಗೆ ನಮಸ್ಕಾರ ಮಾಡ್ಕೊಂಡಯ್ಯ ನಮ್ ಜೀವನನ ಶುರು ಮಾಡ್ತೀವಿ ಅಲ್ವಾಪ್ಪ. ಆಮೇಲೆ ನೀನ್ ಇನ್ನೊಂದು ಹೇಳ್ದೆ ಏನ, ಇವತ್ ಪೂರ್ತಿ ನಡೆದಾಡುಮ ಅಂತ. ಅದನ್ನ ಇನ್ನೂ ಒಂದ್ ಹೆಜ್ಜೆ ಮುಂದಕ್ಕೆ ಹೋಗಿ ಬರಿಗಾಲಲ್ಲಿ ನಡೆದಾಡುಮ ಅಂತ ಹೇಳ್ಬೇಕು ನೀನು. ಓ ಕಪ್ಪ, ಅದು ಒಳ್ಳೆ, ನಾಮೇನ ನಡೆದಾಡ್ತೀವಿ ಕಣ್ಜಯ್ಯಣ್ಣ. ಈಗ ಗದ್ದೆ ಗಿದ್ದೆ ಕೆಲಸ ಮಾಡೋರು ನಾವು ಬರೀ ಪಾದದಲ್ಲೇ ಓಡಾಡ್ಬೋದು. ನಮ್ದು ರಪ್ಪು ಏನ, ಪಾದ ರಪ್ಪು ಆಗ್ಬಿಟ್ಟದೆ. ಈ ಎಕಡ ಹಾಕೊಂಡೆ ಓಡಾಡೋರು ದಿನ ಎದೇನ ಶೂ ಅಂತಾರಲ್ಲಪ್ಪ, ಅದನ್ನ ಹಾಕೊಂಡು ಓಡಾಡೋರು ಬರಿಗಾಲಲ್ಲಿ ಓಡಾಡಿ ಅಂತಂದ್ರೆ ಮನೆಯಿಂದ ಈಚೆಗೆ ಬರ್ತಾರೆ ಅನ್ಕೊಂಡಿದ್ದೆ ನೀನು. ಅಂದ್ರೆ ಹಿಂದಿನ ಕಾಲದಾಗೆ ಎಲ್ಲ ಕ್ಲೀನಾಗಿರೋದು, ಬರಿಗಾಲಲ್ಲಿ ಓಡಾಡಿದ್ರು ಸಮಸ್ಯೆ ಇರ್ತಿತ್ತಿಲ್ಲ. ಈಗ ಹೆಂಗಾಗದೆ ಪ್ರಪಂಚ ಅಂತಂದ್ರೆ ಬರಿಗಾಲಲ್ಲಿ ಎಲ್ಲ ಕಡೆನೂ ಓಡಾಡಕ್ ಆಗುದಿಲ್ಲ. ಅಂತ ಕಡೆ ನಾವ್ ಹಳ್ಳಿಯವರಾದ್ರೂ ಎಕಡ ಹಾಕೊಂಡೆ ಹೋಗ್ಬೇಕು, ಓಡಾಡ್ಬೇಕು. ಆದ್ರೆ ಎಲ್ಲಿ ನಾವು ಭೂಮಿನ ತಾಯಿ ಅಂತ ಪೂಜೆ ಮಾಡ್ತೀವಿ, ನಮ್ ಜಮೀನ್ ಅದಲ್ಲ, ಅದ್ ನಾವು ಸ್ವಚ್ಛವಾಗಿ ಮಡಿಕೊಂಡಿರ್ತೀವಿ ಅಲ್ವಾ, ಅಲ್ಲಿ ನಾವು ಬರಿಗಾಲಲ್ಲಿ ಓಡಾಡ್ಬೋದು. ಇನ್ನೊಂದ್ ಏನಂತ ಗೊತ್ತೇನಣ್ಣ, ಬರಿಕಾಲಲ್ಲಿ ಓಡಾಡಿದ್ರೆ ಅಂಗಾಲಿಗೆ ಕಲ್ಲು ಮುಳ್ಳು ಎಲ್ಲ ಚುಚ್ಚತದಲ್ಲ, ಅದ ಎಂಥದ ಒಂದು ಟ್ರೀಟ್ಮೆಂಟ್ ಕೊಡ್ತಾರಂತೆ ಕಣ್ಣಪ್ಪ, ಚಿಕಿತ್ಸೆ. ಅದೆಲ್ಲ ಏನೋ ದೇಹದ ನಾನಾ ಭಾಗಗಳಿಗೆ ಚೂಚಿ ತಕೊಂಡು ಚುಚ್ಚುತ್ತಾರಂತೆ. ಆಮೇಲೆ ಒತ್ತದಂತೆ, ಒತ್ತದು ಚುಚ್ಚದು ಮಾಡಿದ್ರೆ ನೋವು ನಿವಾರಣೆ ಆಯ್ತದಂತೆ. ಹಿಂದಿನ ಕಾಲದಾಗೆ ಈ ಕಾಲಲ್ಲಿ ಬರಿಗಾಲಲ್ಲಿ ನಡೆದಾಡೋರು ನೋಡು, ಆ ಕಲ್ಲು ಎಲ್ಲ ಚುಚ್ಚಿ ಸ್ವಾಭಾವಿಕವಾಗಿ ಆ ಚಿಕಿತ್ಸೆ ಆಗೋಗ್ಬಿಡೋದು. ಅಯ್ಯೋ ಜಯಣ್ಣ, ಯಾಕೆ ಹೇಳ್ದೆ, ಈ ನಮ್ಮ ತಾತನವರ ಸೋದರತೆ ಮಗ ಇದ್ದ ಒಬ್ಬ, ಅವನ್ ಕಾಲು ತೂತ್ ತೂತ್ ತೂತ್ ಆಗ್ಬಿಟ್ಟಿತ್ತು ಕಪ್ಪ, ಆಣಿ ಇರ್ಬೇಕಿತ್ತು, ಅದ ಕಲ್ಲೊತ್ತು ಅಂತಾರಲ್ಲ, ಅಮ್ಮ ಕಲ್ಲೊತ್ತು ಏನು ಮಾಡೋದು ಬಿಡು ಅಂತ ಅನ್ಕೊಂಡು ಹಂಗೆ ನಡೆದಾಡ್ತಿದ್ದ ಆತಗೆ. ಅಯ್ಯೋ ನೋಯ್ತಾರ್ಲಿಲ್ವೇ? ನೋಯ್ತಿತ್ತಂತೆ. ಆಯ್ತು, ಆಮೇಲೆ ಅದೇ ಸರ್ವ್ ಆಯ್ತಂತೆ ನೋಡಪ್ಪ. ಹಿಂಗೆ ಅಂದ್ರೆ ಬರಗಾಲ ನಡೆದಾಡೆ ನಡೆದಾಡೆ ವಾಸಿ ಮಾಡ್ಕೊಂಡ್ ಕಲ್ಲೊತ್ತಾದ್ರೆ ನಮ್ ತಾತ ಒಂದ್ ಕೆಲ್ಸ ಮಾಡುವ, ಕಸ್ಕುಟ ಅಂತ ಬತ್ತದಲ್ಲ ಮಂಗನ್ ಬಾಲ ಅಂತಾರ ನೋಡು, ಅದೀ ಬಳ್ಳಿ ಏನು ಇರಕ್ಕಿಲ್ವಲ್ವ, ಎಲೆ ಪಲೆ ಎಲ್ಲ ಬೇರೆ ಗಿಡದ ಮೇಲೆಲ್ಲ ಬೆಳ್ಕಂತದಲ್ಲ, ಅದ ಕಾಲಡಿ ಮಡಿಕ ಓಡಾಡಿದ್ರೆ ವಾಸಿಯಾಗೋಯ್ತದಂತ ಆಣಿ. ಅವನು ಚಪ್ಲಿ ಕೆಳಗಡೆ ಅದನ್ನ ಇಟ್ಕ ಓಡಾಡುಮ. ಆಮೇಕೆ ಅವ ಚಪ್ಲಿಯ ಹೊಲಸ್ಕತ ಇದ್ದಿದ್ದು ಟೈರ್ನಾಗೆ, ಟೈರು ಟೈರು ಈ ಲಾರಿ ಟೈರು ಕಾರ್ ಟೈರು ಇರ್ತದಲ್ಲ, ಅದು ನೋಡಪ್ಪ 8 ವರ್ಷ ಆದ್ರೂ ಸಮಯಕ್ಕಿಲ್ಲ. ಅದನ್ನೇನ್ ಮಾಡೋ ಗೊತ್ತೇ, ಚರ್ಮದ್ದು ಉಂಗುಷ್ಟ ಕಾಲಿಗೆ ಬರೋ ಪಟ್ಟಿ ಹಾಕಿಸ್ಕೊಬಿಟ್ಟು ಅರಳೆಣ್ಣೆನಾಗ ನೆನೆಸ್ಕೊಳ್ಳುಮ, ಅದು ಮೆತ್ತಗಿರ್ತದೆ. ಚಪ್ಲಿ ಎಷ್ಟು ಮೆತ್ತಗಿರೋದು, ಮೇಲೆ ಕಾಲ್ ಮಡಗಿದ್ರೆ ಕೆಳಗಡೆ ರಪ್ಪು. ನೀನು ಕಾರೆ ಮುಳ್ಳು ಮೇಲೆ ಕಾಲ್ ಮಡಗುದ್ರು ಮುಳ್ಳು ಲಟಕಂದ್ ಮುರ್ಕೊಳ್ಳೋದೆ ಹೊರ್ತು ಕಾಲ್ಗೆ ಚುಚ್ಕತಿರ್ನಿಲ್ಲ. ಈಗ ಬಂದವ ನೋಡು ಚಪ್ಲಿ, ಅದ ಕಾರೆ ಮುಳ್ಳು ಮೇಲೆ ಕಾಲ್ ಮಡಗ್ಬಿಟ್ರೆ ಚಪ್ಲಿ ತೂರಿ ಕಾಲ್ ತೂರಿ ಮ್ಯಾಕ್ ಬತ್ತವೆ. ಎಕ್ಕಡ ಹಂಗ್ ಬತ್ತವ ಈಗ, ಅವನ್ ಹಂಗ್ ಮಾಡಿಸ್ಕೊಳವ ಮನ್ ಮಂದಿಗೆಲ್ಲ ಹೊಲಸ್ಕೊಟ್ಬಿಡಮ್ಮ. ಅದು ಸರಿಯಾಗಿ ಎಣ್ಣೆ ಹಚ್ಕೊಂಡ್ ಮಾಡಿದ್ರೆ ಸರಿ, ಇಲ್ಲ ಅಂದ್ರೆ ಕಾಲೆಲ್ಲ ಕಿತ್ಕ ಬೊಬ್ಬನ್ಬಿಡವ. ಈಗ ಹೇಳ್ತಾರಲ್ಲಪ್ಪ ಈ ಶುಗರ್ ಪಗರು ಎಲ್ಲ ಬಂದ್ಬಿಟ್ಟು ಆಮೇಲೆ ಏನಾದ್ ವಾಸನೆ ಆಗಲ್ಲ, ಶುಗರ್ ಇದ್ರೆ ಗಾಯ ಎಲ್ಲ, ಅದಕ್ಕೆ ಹುಷಾರಾಗಿರ್ಬೇಕು ಕವ. ಈಗ ಡಾಕ್ಟ್ರು ಹೇಳ್ತಾರಲ್ಲ ಈ ಪಾದಕ್ಕೇನು ಆಗ್ಬಾರ್ದು ಅಂತಂದ್ ಅದೇನೋ ಮೆತ್ತಗಿರೋ ಚಪ್ಲಿ ಹಾಕೊಳ್ಳಿ ಅಂತ ಹೇಳ್ತಾರಲ್ಲ, ಡಾಕ್ಟ್ರ್ ಹಾಕೊಳ್ಳದ ಚಪ್ಲಿ ನಾವ್ ಹಾಕೊಳ್ಳದೆ ಡಾಕ್ಟ್ರು ಹೇಳಿರೋ ಚಪ್ಲಿ. ಚಪ್ಲಿ ತುಂಬಾ ಈ ಮುಳ್ತರ ತಳ್ಳಿಗಿರ್ತೈತೆ, ಅದ ಮೆಟ್ಟಿದ್ರೆ ಒಂಥರ ಇತ್ತು ಹಸುವಾಗಿ ಚುಚ್ಚುತ್ತದೆ ಕಾಲ್ಗೆ, ಅದಕ್ಕೆ ಡಾಕ್ಟರ್ ಚಪ್ಪಲಿ. ಜಯಣ್ಣ ಈ ಸಿಟಿನಾಗೆ ಅದೇನ ಹೇಳ್ತಾರಲ್ಲಪ್ಪ, ಈ ನಾವು ಬಾಗಲು ಹೋಯ್ತಿದ್ದಂಗೆ ಒಳಕ್ಕೆ ಕದ್ದ ಹತ್ರ ಒಂದು ಗೋಣಿ ಚೀಲ ಇಡ್ತೀವಿ. ಮೊದಲೆಲ್ಲ ಈಗ ಅದೇನು ಸಿಟಿನಾಗೆಲ್ಲ ಚುಚ್ಚುತ್ತದೆ ಕವ್ವ, ಅದೇನು ಅದೇನು ಆಹಾರ ಅದ್ರಾಗ ಬೆಳಕಂತೀವಿ. ಈಗ ಭೂಮಿ ತಾಯಿಗೆ ನಾವೇನಾದ್ರೂ ಕೊಡುಗೆ ಕೊಡ್ಬೇಕಲ್ಲಪ್ಪ, ಅದಕ್ಕ ನಮ್ ತಾತ ಮುತ್ತಾತ ಅಂದ್ರೆಲ್ಲ ಏನ್ ಮಾಡೋರು, ಮರ ಗಿಡ ನೆಡೋರು ಅಲ್ವಾ. ಚಂದಾಗಿ ಮರ ಗಿಡ ನೆಟ್ಟು ಹಣ್ಣಿನ ಬೆಳೆ ಎಲ್ಲ ಬೆಳೆಸಿ, ಈಗ ಭೂಮಿಗೆ ಬಹಳ ಪ್ರೀತಿ ಅಂದ್ರೆ ಪ್ರಾಣಿ ಪಕ್ಷಿಗಳು, ಅವಕ್ಕೆ ಆಶ್ರಯ ಕೊಡ್ಬೇಕು. ಅವು ಕಾಡ್ನಾಗೆ ಇರ್ಲಿ ಅಂತ ನಾವು ಬಯಸ್ಬಾರ್ದು, ನಮ್ ಜಮೀನಾಗೂ ಬರ್ಲಿ ಅಂತ ಹೇಳಿ ಎಲ್ಲಾ ಜನನುವೆ ಸರಿಯಾಗಿ ಏನೋ ಮಳೆ ಬೆಳೆ ಆಗ್ಲಿ ಅಂತ ಪ್ರಾರ್ಥನೆ ಮಾಡ್ಕೊಂಡು ಭೂಮಿ ತಾಯಿಯ ಸದಾ ತಂಪಾಗಿಡಕ್ಕೆ ಯಾವಾಗ್ಲೂ ಹಸಿರಿನ ಒದಕೆನ ಭೂಮಿ ಮೇಲೆ ಹಸಿರ್ಬೇಕು ಅಲ್ವಪ್ಪ. ಈಗ ನೋಡು ಈ ನಮ್ಮಳ್ಳಿ ದಿಕ್ಕನಾಗೆ ಪದ ಆಡ್ತಾರಲ್ಲ, ಸೋಬಾನೆ ಪದ, ಅದೇ ನಮ್ಮ ಮಾದಪ್ಪನ ಪದ, ಸಿದ್ದಪ್ಪನ ಪದ ಎಲ್ಲ ಆಡ್ತಾರಲ್ಲ, ಅವಾಗ ಈ ನಮ್ ಕಳೆ ಕೀಳವರು ಎಲ್ಲ ಆಡ್ತಾರಲ್ಲ ಜಯಣ್ಣ ಎಣ್ಣೈಕ, ಅದು ಬೆಳಗ್ಗೆದ್ದು ನಾನು ಯಾರ್ಯಾರ ನೆನೆಯಲಿ, ಎಳ್ಳು ಜೀರಿಗೆ ಬೆಳೆಯೋಳ ಭೂಮಿ ತಾಯ ಎದ್ದೊಂದು ಗಳಗ ನೆನದೇನು ಅಂತ. ಅಲ್ಲ ಮೊದಲು ಭೂಮಿಗೆ ನಮಸ್ಕಾರ ಮಾಡ್ಬೇಕಲ್ವಪ್ಪ, ಸಣ್ಣ ಮಾಡ್ಕಂಡೆ ನಾವು ಮುಂದಿನ ಕೆಲಸ. ಈಗ್ಲೂ ನೋಡಲ್ವ ಕಮಲಕ್ಕ ನೀನು, ಈಗ ಸ್ವಲ್ಪ ನಮ್ಮ ಮಳೆ ಕಾಲದವರೆಲ್ಲ ಎದ್ದು ಸೂರ್ಯಂಗೆ ನಮಸ್ಕಾರ ಮಾಡ್ತಾರ, ಗೊಂಬೆಗಳು ಹಣ್ಣಿನ ಗೊಂಬೆಗಳ ತರ. ನಾನು ಇದೇನಣ್ಣ ಈ ಪಾಟಿಗೆ ಗೊಂಬೆಗಳ ಇಲ್ಲಿ ನಿಲ್ಲಿಸ್ಬಿಟ್ಟವ್ರೆ ಅಂದ್ರೆ ತಪ್ಕಂಡ್ಯಪ್ಪ. ಏ ನೀನು ನಡೆದಾಡ್ತಾವ ಗೊಂಬೆಗಳು, ನಾನು ಮಣ್ಣಿನ ಗೊಂಬೆ ನಡೆದಾಡ್ತದಲ್ಲಣ್ಣ. ಯಪ್ಪ ದೈನ ಬೂತ್ನು ಅಂದ್ರೆ ಯೋ ಜಯಣ್ಣ ಸುಮ್ಕಿರು ಗಟ್ಟಿ ಮಾತಾಡ್ಬೇಡ, ಗೊಂಬೆ ತಗೊಂಡ್ ಬಡದ್ ಬಿಡ್ತ ನಾಲ್ಕ್ ನಿನ್ಗೆ ಮನುಸ್ರು ಅನ್ನದೆ ಮಣ್ಣು ಮೇತ್ ಬಿಟ್ಟಿದ್ರೆ ಕಣಣ್ಣ, ಅದು ಒಂದ್ ಚಿಕಿತ್ಸೆ ಅಂತೆ. ಉತ್ತದ ಮಣ್ಣು, ಆಮೇಲೆ ಕಪ್ಪ ಮಣ್ಣು, ಕೆಂಪ್ ಮಣ್ಣು, ಬಿಳಿ ಮಣ್ಣು, ಈ ತರ ತರ್ತರಾವರಿ ಮಣ್ಣ ತಕಬಂದು ಚೆನ್ನಾಗಿ ಮೆತ್ಬಿಟ್ಟು ಬಿಸ್ಲಾಗ ಕೂರಿಸ್ಬಿಡ್ತಾರಂತೆ ಕಣಣ್ಣ. ಆಮೇಲೆ ಅವು ಎಕ್ಕಳಕ್ಕೆ ಒಡ್ಕೊಳ್ಳಂಗೆ ಒಣಗ್ಬೇಕು. ನನ್ಗೆ ಅದೇ ಇದಾಗಿದ್ದು, ಎಲ್ಲ ಮೆತ್ಬಿಟ್ಟು ತಲಕೂದ್ಲು ಕಾಣದಂಗ ನೀ ಕೂರಿಸ್ಬಿಟ್ಟಿದ್ರ, ನಾವು ಮಣ್ಣಿನ ಗೊಂಬೆ ಮಾಡ್ಕೊಂಡ್ರು ಸವರೆ ಅಂತ. ಕಣ್ಜಯಣ್ಣ ಬಟ್ಟೆ ಹಾಕ್ಬಿಟ್ಟು ಮೆತ್ತಿದ್ರೋ ಹಂಗೆ ಬಟ್ಟೆ ಹಾಕಿದ್ರೆ ಏನಣ್ಣ ಉಪಯೋಗ ಬಂತು ನಿನಗೆ? ಅಲ್ಲ ಕವ್ವ ಬೀದಿಯಾಗ ನಿಲ್ಲಿಸ್ಬಿಟ್ಟಿದ್ರಲ್ಲ ಅವ್ರನ್ನ. ಬೀದಿ ಅಂದ್ರೆ ಆಸ್ಪತ್ರೆ ಒಳಗ, ಆಸ್ಪತ್ರೆಯ ಮಣ್ಣ ಆಸ್ಪತ್ರೆ ಅಲ್ಲ ಆಯುರ್ವೇದ ಆಸ್ಪತ್ರೆ ಕಣ್ಣ. ಅವೆಲ್ಲ ಪ್ರಕೃತಿ ಚಿಕಿತ್ಸೆ ಅದನ್ನೇ ಬರ್ದಿದ್ರ ಬೋಲ್ಡ. ನಾನು ಹೇಳ್ದೆ ಅಯ್ಯೋ ನಾವು ರೈತರುಗಳು ಮಣ್ಣಾಗೆ ಕೆಲಸ ಮಾಡ್ತೀವಿ. ನಮ್ ತಾತ ಹೇಳುವ ಅವನ್ಗೆ ಏನು ಪೂರ್ವ ಮುಂಗಾರ್ನಾಗೆ ಕೆಲಸ ಶುರು ಮಾಡಿದ್ರೆ ಸಂಕ್ರಾಂತಿ ಹಬ್ಬ ಬರೋ ಹೊತ್ತಿಗೆ ಮೈ ಮೇಲೆ ಬೀಜ ಮೊಳಕೆ ಹೊಡೆಯುವಷ್ಟು ಮಣ್ಣು ಸೇರ್ಕೊಬಿಟ್ರದಂತೆ. ಅಂದ್ರೆ ಅಷ್ಟು ಧೂಳ್ನ ಕೆಲಸ ಮಾಡ್ತಿದ್ವಿ ಅಂತ ಹೇಳುವ ಅವ. ಅಂದ್ರ ಮಣ್ಣು ಕೂಡ ಒಂದ್ ಚಿಕಿತ್ಸೆ ಕಣಣ. ಈಗ ಅದ್ ಹಂಗ ಅನ್ಕಂಡಿಲ್ಲ ಕಣ್ಬಿಡು, ಅದೇನವ ಹೇಳ್ತಾರಲ್ಲ ಧೂಳುಂದು ಅದೇನೋ ಅಲರ್ಜಿ ಅಂತಾರಲ್ಲ, ಅದೇನಂದ ಅದೇನ ಹೇಳ್ದೆಲ್ಲ ಮನ್ಸರ್ನ ನಿಲ್ಸಿದ್ರು ಲೈನಕ್ಕೆ ಅಂತ ಅನ್ಕೊಂಡು ಮಣ್ಣ ಬಳದು. ನಮ್ಮ ಹಳ್ಳಿ ದಿಕ್ಕನಾಗೆ ಈಗ್ಲೂ ಜಾತ್ರೆ ಪಾತ್ರೆ ಆದ್ರೆ ಮಣ್ಣಲ್ಲಿ ಒಡೆದಾಡ್ತಾರೆ, ಮಣ್ಣ ಮೆತ್ಕೊಂಡ್ ಓಡಾಡ್ತಾರೆ. ಮತ್ತೆ ಈ ಕೆಸರು ಅದಲ್ಲಪ್ಪ ಅದೇನ ಬದಿ, ಆ ಬದಿನೂ ಮೆತ್ಕೊತಾರ ಕಣ್ಜಯಣ್ಣ. ಅವೆಲ್ಲ ಬ್ಯಾಸ್ಕೆನಲ್ಲಿ ಅವೆಲ್ಲ ಆರೋಗ್ಯವಂತಲ್ಲವ. ನಾನು ಬಂಗಾರದ ಮನಸ ಸಿನಿಮಾಕ್ ಹೋಗಿದ್ದೆ ಕಣ್ಣು, ಅಲ್ಲಿ ರಾಜ್ಕುಮಾರು ಎಂ ಪಿ ಶಂಕರ್ ಏನು ಗದ್ದೆ ಹಳ್ಳ ಎಲ್ಲ ಉಳ್ಳಾಡ್ಕ ಹೊಡೆದಾಡ್ತಾರೆ, ಫೈಟಿಂಗು ಫೈಟಿಂಗು ಚಂದಾಗದೆ ಅಲ್ವೇನ. ನನ್ಗೆ ಬೋ ಇದು ಅಲ್ಲ ಹಳ್ಳಿನವ್ರು ಹೊಡೆದಾಡ್ದಂಗೆ ಹೊಡೆದಾಡ್ತಾವ್ರಲ್ಲ ಇವರಿಬ್ರು. ಈಗ ನಾನು ನೀನು ಒಂದ್ ಫೈಟ ಮಾಡ್ಬಿಡಮ್ಮ ಹಂಗಾರೆ ಮಾಡಿ. ಮತ್ತೆ ನಿಂಗೆ ನೋಡ್ದ ರಾಜ್ಕುಮಾರ್ ಇವನು ಅಂದ್ರೆ ಅಲ್ಲಿ ಸಿನಿಮಾದಲ್ಲಿ ರಾಜ್ಕುಮಾರ್ ಗೆದ್ದವನೇ, ಅದಕ್ಕೆ ಎಂ ಪಿ ಶಂಕರ ಗೊತ್ತಿರೋ ಸಂಗತಿಯೋ ಮಾಡ್ತೀನಿ. ಓ ವಿಡಿಯೋ ಮಾಡು, ಎಲ್ಲಾರ ಬುಟ್ ಕಿಟ್ ಬಿಡು, ಯಾರ ಕಳಿಸ್ಬಿಟ್ಟ ಆಮೇಲೆ ಅವರು ಬಂದು ನನ್ ದುಬ್ಬಿಸ್ತಾರ ಆಮೇಲೆ. ಆಯ್ತು ಹೇಳ್ದೆ ಬಂಗಾರದ ಮನ್ಸ ಸಿನಿಮಾವ ಮೂರ್ ಕಿತ ನೋಡಿನಿ ಅಂದ್ರ ಭೂಮ್ ತಾಯಿ ನೆಚ್ಕೊಂಡು ಬಂದು ವ್ಯವಸಾಯ ಮಾಡಿ ಹೆಂಗ್ ಅಭಿವೃದ್ಧಿ ಆಗವನೆ ಅದು ರೈತ ಅನ್ನದ ಹೇಳವ್ರೆ. ಹಂಗೆ ಒಡ ಬಿಟ್ಟದವ್ರು ಅದೇ ನಮ್ಮ ಅಣ್ಣವರು. ಆಯ್ತಾ, ನಾನು ಸಿ ಬಿಜಿ, ನೀನೇ ಮಾಡು. ಇಲ್ಲ ನಾನು ನಮ್ಮ ಮುದ್ದೆ ಚೆನ್ನಾಗಿ ತೊಳಸ್ತಿ ಅಂತ ಇಲ್ಲ, ಕೆಂಪಿ ಆ ಕೆಂಪ ರಾಗಿ ನಾನು ಒಳ್ಳೆ ಮುದ್ದೆ ಮಾಡ್ತಾಳೆ. ಆಯ್ತಾ, ಮಾಡಿಸ್ಕೊಂಬತ್ತೀನಿ. ಹಂಗೆಯೇ ಏನಾರು ಒಳ್ಳೆ ಸೊಪ್ಪಿನ ಹೆಸರು ಮಾಡಿಸ್ಕೊಂಬತ್ತೀನಿ, ಉಪ್ಸಾರು ಎಲ್ಲ ಮಾಡಿಸ್ಕೊಂಬತ್ತೀನಿ. ಎರಡು ಮುದ್ದೆ ಬೇಕಾ, ಒಂದ್ ಮುದ್ದೆ ಬೇಕಾ ಜಯಣ್ಣ ನಿಮ್ಗೆ? ಅದೇ ನಿನ್ ಮನೆಗ್ ಬಂದ್ರೆ ಇದೇ ತಾನೆ, ಎಷ್ಟ್ ತಿಂತೀರಾ ಅಂತ ಬರ್ತಾ ಇದಂಗೆ ಕೇಳ್ತೀಯಣ್ಣ. ಮುದ್ದೆ ತಗಬ, ತಿನ್ನೋರ್ ಸಾಮರ್ಥ್ಯ ತಿನ್ಕತ್ತಾರ. ಆಯ್ತು, ನೀನೇನ್ ಎಣಸ ಹಾಕಿಯ? ಆಯ್ತು ಆಯ್ತು, ಓಸಿ ಅಪಾರವೇ ತತ್ತೀನಿ. ಮೊನ್ನೆ ನೋಡು, ಇನ್ನೂ ಒಬ್ಬ ಗೆಸ್ಟ್ ಬರ್ತಾನೆ. ಗೆಸ್ಟ್ ಆಂಟೋನಿ ಅಣ್ಣ, ಮೊನ್ನೆ ಬಾರಣ ಅಂತ ಹೇಳಿ ಕರ್ಕೊ ಹೋಗಿದ್ದ ಚರ್ಚ್ ತವ. ಅದೇನೋ ಗುಡ್ಡು ಫ್ರೈಡೇ ಅಂತ ಮಾಡಿದ್ರು ಕಾರಣ. ಊಕಪ್ಪ ಅದೇ ಯೇಸು ಕ್ರಿಸ್ತ ಸ್ವಾಮಿ ಅಂತ ಅವ್ರು ಪೂಜೆ ಮಾಡೋದಿಲ್ವೇ, ಸಿಲ್ಬೆಗೆ ಏರ್ಸಿದ ದಿನ ಅಂತೆ. ಅವನು ಕಥೆಯ ಹೇಳ್ತಾ ಇದ್ದ, ನಾನು ಇದೇನಣ್ಣ ಈ ಹೆಸರು ಗುಡ್ ಫ್ರೈಡೇ ಅಂತ ಮಾಡಿಕೊಂಡಿದ್ದೀರಿ, ಆದ್ರೆ ಅವತ್ತಿನ ದಿವಸ ಯೇಸು ಸ್ವಾಮಿನ ಸಿಲ್ಬೆಗೆ ಏರ್ಸಿದ್ದೀರಿ ಅಂತ ಹೇಳ್ದಾಗ ಅವನು ಹೇಳ್ದ, ಜಯಣ್ಣವ್ರೇ ಯೇಸು ಯಾರೆಲ್ಲ ಅವನ್ನ ಸಿಲ್ಬೆಗೆ ಏರ್ಸಿದ್ರಲ್ಲ ಅವ್ರ ಪರವಾಗಿ ಪ್ರಾರ್ಥನೆ ಮಾಡ್ತಿದ್ದಂತೆ ಕಣಣ್ಣ. ನೋಡಪ್ಪ, ಇವ್ರಿಗೆ ಗೊತ್ತಾಗೋದಿಲ್ಲ ಇವ್ರ ಪಾಪನ ಕ್ಷಮಿಸ್ಬಿಡು ದೇವ್ರೆ ಅಂತ ಕೇಳ್ಕೊತಿದ್ನ. ಇನ್ನೆಂತ ಪುಣ್ಯಾತ್ಮ ಇರ್ಬೋದವ ನೋಡಪ್ಪ, ತೊಂದರೆ ಕೊಟ್ಟವ್ರಿಗೆ ಅವ್ರಿಗೇನು ಆಗ್ಬಾರ್ದು ಅಂತ ಬೇಡ್ಕೊಳ್ಳೋದು ಅಂದ್ರೆ ಅದು ಏನಣ್ಣ ಸಿಲ್ಬೆಗೆ ಏರ್ಸೋದು ಅಂದ್ರೆ ಮನ್ಸರಾದಿ ನೋವು ಅನುಭವಿಸ್ಕಾಯ್ತದೆ ಬಿಡಪ್ಪ. ಕೈ ಕಾಲ್ಗೆಲ್ಲ ಮೊಳ ಹೊಡೆದ್ ಬಿಡ್ತಾರಲ್ಲಪ್ಪ, ಅಯ್ಯೋ ಪೋಯ್, ಅದು ನೋಡಕ್ ಆಗೋದಿಲ್ಲ ಕಣ್ಬಿಡು ಅಂತ ಮನ್ಸ ಅವ್ರದ್ದು. ಇದೆಲ್ಲ ಹೇಳ್ತಾ ಕುಂತಿದ್ದ ಅವನು ಕತೆ ಕತೆ ಹೇಳಿ ಅವ್ರದ್ದು ಏನೇನೆಲ್ಲ ಒಳ್ಳೊಳ್ಳೆ ವಿಚಾರ ಹೇಳವ್ರೆ. ಆಮೇಕೆ ಅವರು ನೋಡೋಣ ಎಲ್ಲ ಸೇರ್ಕೊಂಡು ಪ್ರಾರ್ಥನೆ ಮಾಡ್ತಾರಂತೆ. ಆಮೇಲೆ ಚರ್ಚಲ್ಲಿ ಹೋಗಿ ಅಲ್ಲೂ ಪ್ರಾರ್ಥನೆ ಮಾಡ್ತಾರಂತೆ. ಅದು ನನಗೂ ಬೋ ಖುಷಿ ಅನ್ನಿಸ್ತು ಅಲ್ವಾ. ಮನೆ ಮಂದಿ ಎಲ್ಲ ಸೇರ್ಕೊಳ್ಳೋದು, ಒಗ್ಗಟ್ಟಾಗಿ ಭಜನೆ ಮಾಡೋದು. ನಾವೆಲ್ಲ ಮುಂಚೆ ಭಜನೆಯ ಮಾಡ್ತಿರ್ಲಿಲ್ವಾ, ರಾಮ ಮಂದಿರದಾಗೆ ಹನುಮನ್ ಗುಡಿನಾಗೆ. ಹಾಗೆ ಅವರು ಸೇರ್ಕೊಂತಾರೆ, ಪ್ರಾರ್ಥನೆ ಮಾಡ್ತಾರೆ, ಎಲ್ರಿಗೂ ಒಳ್ಳೇದ್ ಮಾಡಪ್ಪ ಅಂತ ಕೇಳ್ಕೊಂಡ್ರೆ ಅವನು ಕರಿಯುಮ್ಮ ಭೂಮಿಯ ಯಾತ್ಕ ಊಟದ ಬುಕ್ ಆಯ್ತು ಮುದ್ದೆ ಊಟಕ್ಕೆ ಜಾಸ್ತಿ ಮಾಡು ಅಂತ ಹೇಳಕ್ ಹೇಳಿದ. ಆಯ್ತು ಬಿಡಪ್ಪ, ನಮ್ಮ ಆಂಟಣಿನು ಬರ್ಲಿ, ನಮ್ಮ ಮುಸ್ತಪ್ಪನು ಬರ್ಲಿ, ಆಯ್ತಾ, ನಮ್ ಸಿದ್ದಣ್ಣನು ಬರ್ಲಿ, ಕಾಳಣ್ಣನು ಬರ್ಲಿ, ಕಮಲವನು ಬರ್ಲಿ, ಸಿದ್ದವನು ಬರ್ಲಿ, ಆಮೇಲೆ ತಲೆಗೊಂದು ಮುದ್ದೆ ಅಂತ ಮಾತ್ರ ಲೆಕ್ಕ ಹಾಕ್ಬೇಡ. ಇಲ್ಲ ಕವ್ವ, ಈಗ ಜಯಣ್ಣ ಹೇಳಲ್ವಲ್ಲ ಕೆಂಪಿ ತಾನೇ ಮಾಡೋದು, ಅದಕ್ಕೆ ಜಾಸ್ತಿನೇ ಮಾಡ್ಸಿ. ಇಲ್ಲ ಜಾಸ್ತಿ ಮಾಡ್ಬೇಕು ಅಂದ್ರೆ ನಾನು ಆಮೇಲೆ ಬರೀ ಮುದ್ದೆ ತಂದು ಬಿಟ್ಟಾನು, ಅದೇನೋ ಅನ್ನಲ್ಲ ಹೆಸರು ತತ್ತೀನಿ ಜೊತೆಗೆ ಉಪ್ಸಾರ್ ಮಾಡಿಸ್ಕೊಂಬತ್ತೀನಿ ಬಿಡಪ್ಪ. ಈಗ ಇದು ಸೊಪ್ಪು ಬಿಡಿಸ್ಕೊ ಬಿಡವ ನೀನೆ, ಆಯ್ತಾ, ಮಳ್ಳಲ್ಲಿ ತುಂಬ್ಕೊಂಬಂದು ಸುರಿದ್ಬಿಡು, ಅಲ್ಲಿ ಮಾಡಿಸ್ಕೊಡು, ಹಸಿ ಉಳ್ಳಿ ಕಾಳು ಹಾಕಿ ಬಸ್ಸಾರು ಮಾಡಿಸ್ಬಿಡ, ಖಾರ ಸಂದಾಗಿ ಮಾಡು, ಮೆಣಸು ಬೆಳ್ಳುಳ್ಳಿ ಖಾರ. ಆಯ್ತು ಕಯ್ಯ, ಅರೆ ತಿನ್ಬಿಡು ನಾನೇ ಕುಂತ್ಕೊಂಡು. ಅದ ಹೇಳು ಮತ್ತೆ ಹಂಗೆ ಒಂದ್ ಸ್ವಪ್ನ ಎಲ್ಲ ಹೊಸಿ ಬಿಡಿಸ್ಬಿಡು, ಚಂದಾಗ ಎಲ್ಲ ಬಿಡಿಸ್ಬಿಟ್ಟು ಚೆನ್ನಾಗಿ ತೊಳೆದು ಎಲ್ಲ ಮಾಡ್ಕೊಂಡ್ ತಕೊಂಬ. ಜಯಣ್ಣ ಏನ್ ಮಾಡ್ದನು? ನಾವೆಲ್ಲ ತಿಂತೀವಿ, ನಾವೆಲ್ಲ ಪೂಜೆಗೆ ನೀನ್ ಬರೋ ಅಷ್ಟ್ರಲ್ಲೆಲ್ಲ ಸಿದ್ಧ ಮಾಡಿ ಇಡೋದು. ಹ್ಯಾಪಿ ಬರ್ತ್ಡೇ ಅಂತ ಹೇಳಕ್ಕು ಜನನು ಸಿದ್ಧ ಮಾಡಿರ್ತೀವಿ. ಅಪರೂಪಕ್ ಮುದ್ದೆ ತಗೋಬತ್ತಿದ್ಯಲ್ಲ ಕನ್ನಡದಲ್ಲಿ ಹೇಳಕ್ ಸಪ್ಪ, ಆಮೇಲೆ ಹ್ಯಾಪಿ ಬರ್ತ್ಡೇ ಇಂಗ್ಲಿಷ್ ಅಲ್ಲಿ ಹೇಳಕ್. ಅಲ್ಲ ನೀನೇನೋ ಪ್ರತಿಜ್ಞೆ ಮಾಡಿದ್ಯಲ್ಲ, ಏನಂತ? ಬರೀ ಇಂಗ್ಲಿಷ್ ನಾಗೆ ಮಾತಾಡ್ತೀನಿ. ಈಗ ಪ್ರಾಕ್ಟೀಸ ಮಾಡ್ಕ, ಇವತ್ತಿನ್ಲಯ ಮಾಡ್ಕೊಂತ ಇರು. ಅವತ್ ಕಮಲ ಮ್ಯಾಕ್ಸಿಮಮ್ ಬೇಡ, ಮ್ಯಾಕ್ಸಿಮಮ್ ಮಿನಿಮಮ್ ಎಲ್ಲ ನೀನೇ ಇಟ್ಕೋ. ಆಯ್ತು ಕವ್ವ, ಅದೇನ್ ಮಾಡಿದೆ ಅದು ಒಸಿ ತಕಂಬ, ಜಾಸ್ತಿ ಮಾತಾಡ್ಬಿಟ್ಟು ಒಸಿ ಒಣಗೋಯ್ತಾ. ಹ್ಞೂ ಕವ್ವ, ನಡೆಯವ. ತೋರಣ ಹೋರಣ ಸಾಪ್ತಾಹಿಕ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಭಾಗವಹಿಸಿದ್ದವರು ಆರ್ ಲೋಕೇಶ್ವರಿ, ಡಾಕ್ಟರ್ ಮೈಸೂರು ಉಮೇಶ್ ಹಾಗೂ ಎನ್ ಕೇಶವಮೂರ್ತಿ. ಕೃಷಿ ಲೋಕ. ಕೇಳುಗರಿಗೆಲ್ಲ ನಮಸ್ಕಾರ. ಕೃಷಿ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಜ್ಞಾನೇಶ್ ಪಿ ಎನ್, ಹಿರಿಯ ವಿಜ್ಞಾನಿ ಹಾಗೂ ಮುಖ್ಯಸ್ಥ ICRJSS ಕೃಷಿ ವಿಜ್ಞಾನ ಕೇಂದ್ರ ಸುತ್ತೂರು. ನಿಮಗೆಲ್ಲ ತಿಳಿದಿರೋ ಹಾಗೆ ಇವಾಗ ಬೇಸಿಗೆ. ಬೇಸಿಗೆ ಮುಖ್ಯವಾಗಿ ಮಕ್ಕಳಾಗಲಿ ಅದು ಹಿರಿಯರಾಗಲಿ ಎಲ್ಲ ಒಂದು ಕಡೆ ಕ್ಯಾಂಪ್ ಹೋಗೋಣ ಅಥವಾ ಶಿಬಿರಕ್ಕೆ ಹೋಗೋಣ ಅಂತ ಒಂದು ಆಲೋಚನೆ ಮಾಡ್ತಾ ಇರ್ತಾರೆ. ಈ ಆಲೋಚನೆಯಲ್ಲಿ ಪ್ರಾಮುಖ್ಯತೆ ಮಕ್ಕಳಿಗೆ ಕೂಡ ಇರುತ್ತೆ. ಇವಾಗ ನೋಡ್ದಂಗೆ ಮೈಸೂರಲ್ಲಿ ಸಾಕಷ್ಟು ಶಿಬಿರಗಳು ನಡೀತಾ ಇದೆ ಮಕ್ಕಳಿಗೋಸ್ಕರ, ಬೇಸಿಗೆ ಶಿಬಿರ ಅಂತ. ಅದೇ ರೀತಿ ಬೇರೆ ಬೇರೆ ವಯಸ್ಸಿನವ್ರಿಗೂ ಒಂದೊಂದು ಶಿಬಿರಗಳು ನಡೀತಾ ಇದೆ. ಜಗದ್ಗುರು ಶ್ರೀ ವೀರಸಿಂಹಾಸನ ಮಹಾಸಂಸ್ಥಾನ ಮಠ ಸುತ್ತೂರು ಕ್ಷೇತ್ರ, JSS ಮಹಾವಿದ್ಯಾಪೀಠ ಹಾಗೂ ಶ್ರೀ ಶಿವರಾತ್ರೀಶ್ವರ ಧಾರ್ಮಿಕ ದತ್ತಿ ಇವರ ಸಂಯೋಜನೆಯೊಂದಿಗೆ ಶಿಬಿರಗಳನ್ನು April 1 June 2025 ತನಕ ಆಯೋಜಿಸಲಾಗಿದೆ. ಇದರಲ್ಲಿ ಮುಖ್ಯವಾಗಿ ವಿವಿಧ ಶಿಬಿರಗಳನ್ನು ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ, ಪದವೀಧರರಿಗೆ ಈ ರೀತಿ ಸಾಕಷ್ಟು ಶಿಬಿರಗಳನ್ನು ಹಮ್ಮಿಕೊಂಡಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ನಮ್ಮ ರೈತರ ಶಿಬಿರ, ಪರಮಪೂಜ್ಯ ಜಗದ್ಗುರು ಶ್ರೀ ಶಿವರಾತ್ರೀಶ್ವರ ದೇಶಿಕೇಂದ್ರ ಮಹಾಸ್ವಾಮಿಗಳ ಅವರ ದಿವ್ಯ ಸನ್ನಿಧಿಯಲ್ಲಿ ಈ ಎಲ್ಲ ಶಿಬಿರಗಳು ನಡೀತಾ ಇದೆ. ನಮ್ಮ ರೈತ ಶಿಬಿರ May 3 to May 5 ತನಕ ನಡೀತಾ ಇದೆ, 3 ದಿವಸ. ಈ ಶಿಬಿರ ಮುಖ್ಯವಾಗಿ ರೈತರಿಗೋಸ್ಕರ ಹಾಗೂ ರೈತಾಪಿ ಮಹಿಳೆಯರು ಹಾಗೂ ಯುವಕರು ಯಾರು ಕೃಷಿಯಲ್ಲಿ ತೊಡಗಿಸ್ಕೊಡ್ತಾರೆ ಅವ್ರಿಗೆ ಕೂಡ ಈ ಶಿಬಿರವನ್ನು ನೋಂದಾಯಿಸ್ಕೋಬೋದು. ಇದರ ವಿಶೇಷತೆ ಏನಂದರೆ ಮುಖ್ಯವಾಗಿ ನಿಮಗೆ ಒಂದು ಒಳ್ಳೆ ನಾಲೆಜ್ ಕೂಡ ಗೈನ್ ಮಾಡ್ಕೋಬೋದು. ಈ ಶಿಬಿರದಲ್ಲಿ ಕೃಷಿ ಬಗ್ಗೆ ಸಾಕಷ್ಟು ತಿಳ್ಕೋಬೋದು. ಉದಾಹರಣೆಗೆ ಸಾವಯವ ಕೃಷಿ ಬಗ್ಗೆ ತಿಳಿಬೋದು, ಸಮಗ್ರ ಕೃಷಿ ಪದ್ಧತಿ, ಹೈನುಗಾರಿಕೆ, ನಿಖರ ಕೃಷಿ ಬೇಸಾಯ, ವೇದಿಕ ಕೃಷಿ, ಕೃಷಿಯಲ್ಲಿ ಉದ್ಯಮಶೀಲತೆ, ಪ್ರಾಯೋಜಿಕ ತರಬೇತಿ, KVK ಪ್ರಾತ್ಯಕ್ಷಿತನ ತಾಕುಗಳಿಗೆ ಭೇಟಿ, ಶ್ರೀಕ್ಷೇತ್ರ ದರ್ಶನ, ಕಪಿಲಾರ್ತಿ, ಇಷ್ಟು ಕೂಡ ಆ 3 ದಿನದಲ್ಲಿ ನೀವು ಮಾಡಬಹುದು. ಈ ಶಿಬಿರದ ವಿಶೇಷತೆ ಏನೆಂದರೆ ಇಲ್ಲಿ ಹೊಸಬರನ್ನು ನೀವು ಭೇಟಿ ಮಾಡಿ ನಿಮ್ಮ ಜ್ಞಾನವನ್ನು ಹಂಚ್ಕೋಬಹುದು. ನಿಮ್ಮಲ್ಲಿ ಸಹಜವಾಗಿ ಒಂದು ಒಳ್ಳೆ ಐಡಿಯಾ ಕೂಡ ಇರುತ್ತೆ, ನಾವು ಕೃಷಿ ಮಾಡಬೇಕು, ಈ ರೀತಿ ಮಾಡಬೇಕು, ಸಾವಯವ ಕೃಷಿ ಮಾಡಬೇಕು, ಕೆಲವೊಂದು ಡೌಟ್ಸ್ ಕೂಡ ನಿಮ್ಮಲ್ಲಿ ಬರುತ್ತೆ. ಯಾವ ತಳಿಗಳು ಹಾಕಬೇಕು ಅಥವಾ ಯಾವ ಬೆಳೆಗಳನ್ನು ಬೆಳಿಬೋದು ನಿಮ್ಮ ಜಮೀನಿನಲ್ಲಿ, ಸಾಕಷ್ಟು ಡೌಟ್ಸನ್ನು ನೀವೆಲ್ಲ ಕ್ಲಿಯರ್ ಮಾಡ್ಕೋಬಹುದು. ಹಾಗೂ ಇದು ಎಲ್ಲರಿಗೂ ಕೂಡ ಓಪನ್, ಅಂದರೆ ರೈತರೇ ಆಗಿರಬೇಕು ಅಂತೆಲ್ಲ, ಇನ್ನು ಮುಂದೆ ಕೃಷಿ ಮಾಡಬೇಕಪ್ಪ, ನಾನು ಇನ್ನೂ ಸಾಕಷ್ಟು ಕಲಿಬೇಕು, ಹಾಗೂ ಈಗ ಆಲ್ರೆಡಿ ತುಂಬ ಜನ ರಿಟೈರ್ಡ್ ಆಗಿ ಜಮೀನು ತೊಗೊಂಡು ಮಾಡುವಂಥವ್ರು ಕೂಡ ಈ ಶಿಬಿರಕ್ಕೆ ಸೇರ್ಬೋದು. ಇದರ ಮೇನ್ ಪ್ರಾಮುಖ್ಯತೆ ಕೊಡೋದು ನಾವು 3 ದಿನ ನೀವು ಅಲ್ಲೇ ಉಳ್ಕೋಬೇಕಾಗತ್ತೆ ಸುತ್ತೂರಿನಲ್ಲಿ. ತುಂಬ ದೂರದಿಂದ ಬಂದಿರೋರು 2 ತಾರೀಕು ಹಿಂದಿನಿಂದನೇ ಬರಬೇಕಾಗತ್ತೆ. ದಿನಾಂಕ 3, 4, 5 3 ದಿನ ಕೂಡ ನೀವು ಅಲ್ಲೇ ಉಳ್ಕೊಂಡು ಈ ತರಬೇತಿನ ಪ್ರಯೋಜನ ಪಡ್ಕೋಬೇಕಾಗತ್ತೆ. ಇದರಲ್ಲಿ ಸಾಕಷ್ಟು ವಿದ್ವಾಂಸರು ಹಾಗೂ ಪರಿಣಿತರು ಬಂದು ನಿಮಗೆ ಅವರ ಜ್ಞಾನವನ್ನು ಹಂಚಿಕೊಳ್ತಾರೆ. ಅದಕ್ಕೂ ಕೂಡ ನೀವು ಪ್ರಶ್ನಿಸ್ಬೋದು ಈ ರೀತಿ ಮಾಡಿದ್ರೆ ಏನಾಗುತ್ತೆ ಅದೆಲ್ಲ. ಅದಲ್ಲದೆ ಈ ವಾತಾವರಣ ಸುತ್ತೂರಿನಲ್ಲಿ ಭಾಳ ಚೆನ್ನಾಗಿದೆ. ಕಪಿಲಾ ನದಿ ತೀರದಲ್ಲಿ ನೀವೊಂದು ವಾಯುವಿಹಾರ ಮಾಡಿಕೊಂಡು ನಿಮ್ಮ ಬೇರೆ ರೈತರ ಜೊತೆ ಸಂಪರ್ಕ ಮಾಡಿಕೊಂಡು ನಿಮ್ಮ ಏನು ದೈನಂದಿನ ಚಟುವಟಿಕೆಯನ್ನು ಮಾಡ್ತಾ ಇದ್ದೀರಲ್ಲ, ಹೈನುಗಾರಿಕೆ ಆಗಲಿ ಇದೆಲ್ಲಾಗಲಿ, ಅದನ್ನು 3 ದಿನ ಬಿಟ್ಟು ಇಲ್ಲಿ ನೀವು ಸಾಕಷ್ಟು ತಿಳ್ಕೊಬೋದು. ಆದ್ದರಿಂದ ನೀವು ಕೇಳ್ಬೋದು ನಾವು ಒಬ್ಬರೇ ಬರಬೇಕಾ, ಇಲ್ಲ ಮಹಿಳೆ ರೈತರು ಕೂಡ ನೋಂದಾಯಿಸ್ಕೋಬೋದು. ಮುಖ್ಯವಾಗಿ ಅವರಲ್ಲಿ ಆಸಕ್ತಿ ಇರಬೇಕಷ್ಟೇ. ಎಲ್ಲ ರೈತರಲ್ಲೂ ಬರೋರು 3 ದಿನ ಇದ್ದು ಕಲಿತು ಹೋಗ್ತೀವಪ್ಪ ಅಂತ ಅಂಥ ರೈತರು ಬಹಳ ಆಸಕ್ತಿ ಹೊಂದೋರು. ಎಲ್ಲರಿಗೂ ಉಚಿತವಾಗಿ ಊಟ ವಸತಿ ವ್ಯವಸ್ಥೆ ಮಾಡಲಾಗಿದೆ. ಖಂಡಿತ ಸಾಕಷ್ಟು ಜನ ಬಂದು ಇದರ ಪ್ರಯೋಜನ ಪಡ್ಕೋಬೇಕು. ರೈತರಲ್ಲಿ ಹೈನುಗಾರಿಕೆ ಬಗ್ಗೆ ಸಾಕಷ್ಟು ಪ್ರಶ್ನೆ ಕೂಡ ಅರೈಸ್ ಆಗುತ್ತೆ. ಕೋಳಿ ಸಾಗಾಣಿಕೆ ಆಗಿರ್ಬೋದು, ಕುರಿ ಸಾಗಾಣಿಕೆ ಆಗಿರ್ಬೋದು, ಹಸುಗಳು ಆಗಲಿ ದೇಸಿ ತಳಿ ಬಳಸಬೇಕಾ ಅಥವಾ ಹೈಬ್ರಿಡ್ ತಳಿಗಳ ಬಳಸಬೇಕಾ, ಅದೊಂದು ಪ್ರಶ್ನೆ ಅವ್ರನ್ನ ಮೂಡುತ್ತೆ. ಅದೇ ರೀತಿ ಸಾಕಷ್ಟು ಆಡು ಕುರಿಗಳನ್ನು ಯಾವ ರೀತಿ ಬೆಳೆಸಬೇಕು ಈಗೆಲ್ಲ ನೋಡಿರ್ಬೇಕು. ನೀವು ಒಂದೊಂದು ಮನೇಲಿ ಸಿಂಪಲ್ಲಾಗಿ ಸ್ಟೆಪ್ ವೈಸ್ ಮಾಡಿಕೊಂಡು ಒಂದೇ ಕಡೆ ಬೆಳೆಸ್ತಾ ಇದ್ದಾರೆ. ಸೊ ಸಾಕಷ್ಟು ನಿಮ್ಮಲ್ಲಿ ಪ್ರಶ್ನೆ ಮೂಡ್ಬೋದು. ಇದ್ರ ಬಗ್ಗೆ ಎಲ್ಲ ನೀವು ಸಾಕಷ್ಟು ಮಾಹಿತಿನ ನೀವು ಪರಿಣಿತರೊಂದಿಗೆ ತಿಳ್ಕೊಬಹುದಾಗುತ್ತೆ. ಅದಲ್ಲದೆ ನೀವು ಜಮೀನು ಮಾಡಬೇಕಾದ್ರೆ ತೋಟಗಾರಿಕೆ ಬೆಳೆಗಳನ್ನೇ ಜಾಸ್ತಿ ಬೆಳೆಸ್ಬೇಕಾ ಅಥವಾ ಬರೀ ಸೀರಿಯಲ್ಸ್ ಅಂದರೆ ಏಕದಳ ಧಾನ್ಯನೇ ಹಾಕಬೇಕಾ, ಈ ತರ ಸಾಕಷ್ಟು ನಿಮಗೆ ಡೌಟ್ಸ್ ಬರ್ಬೋದು. ಅದನ್ನೆಲ್ಲ ನೀವು ಇಂಟಿಗ್ರೇಟೆಡ್ ಫಾರ್ಮಿಂಗ್ ಸಿಸ್ಟಮ್ ಅಂದರೆ ಎಲ್ಲ ಬೆಳೆಗಳನ್ನು ಹೇಗೆ ಒಂದು ಎಕರೆಯಲ್ಲಿ ತಾಕಿನಲ್ಲಿ ಮಾಡಬಹುದು ಅಥವಾ ನಿಮ್ಮ ಇರೋ ಜಮೀನಿನಲ್ಲಿ ಹಾರ್ಟಿಕಲ್ಚರ್ ಕ್ರಾಪ್ಸ್ ಆಗಿರ್ಬೋದು, ಫಾರ್ಡರ್ ಕ್ರಾಪ್ಸ್ ಆಗಿರ್ಬೋದು, ಹೈನುಗಾರಿಕೆ ಆಗಿರ್ಬೋದು, ಸಾಕಷ್ಟು ಬೆಳೆಗಳನ್ನು ಬೆಳೆಯುವ ಬಗ್ಗೆ ನಾವು ಇಲ್ಲಿ ಮಾಹಿತಿ ಕೊಡ್ತೇವೆ. ಅದಲ್ಲದೆ ಈಗ ಇತ್ತೀಚೆಗೆ ಜಾಸ್ತಿ ಕೇಳ್ತಾ ಇರೋದು ಅಂದರೆ IoT ಅಗ್ರಿಕಲ್ಚರ್ ಅಂತ, ಅಂದರೆ ಇಂಟರ್ನೆಟ್ ಆಫ್ ಥಿಂಗ್ಸ್. ಅದರಲ್ಲಿ ಮುಖ್ಯವಾಗಿ ಈಗ ಕೆಲವರು ಮನೆಯಿಂದನೇ ನಾವು ನೀರನ್ನು ತೋಟದ ಕಾಯಿಸ್ಬೇಕು, ಹೊರಗಡೆ ಹೋಗೋಕ್ಕಾಗಲ್ಲ, ಅಥವಾ ನೀವು ಕೆಲಸ ಮಾಡಿಕೊಂಡೇ ನೀವು ತೋಟನ ನೋಡಬೇಕು ಅಂದರೆ ಅದಕ್ಕೂ ಕೂಡ ನಾವು ಒಂದು ಪ್ರತ್ಯಕ್ಷತೆ ಮಾಡಿದ್ದೀವಿ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ. ಅದನ್ನು ಕೂಡ ನೀವು ಬಂದು ನೋಡ್ಬೋದು. ಅಂದರೆ ಅದು IoT ಬೇಸ್ಡ್ ಅಗ್ರಿಕಲ್ಚರ್, ಅದಕ್ಕೆ ಏನಂತಾರೆ ಅಂದರೆ ನಿಖರ ಕೃಷಿ ಬೇಸಾಯ ಆರ್ ಪ್ರಿಸಿಷನ್ ಅಗ್ರಿಕಲ್ಚರ್ ಅಂತ. ನಾವು ಅಲ್ಲಿ ಬೆಳೆದಿರುವ ನಮ್ಮ KVK ಮೂರು ಬೆಳೆಗಳು, ಒಂದು ಬಾಳೆ ಇರ್ಬೋದು, ಇನ್ನೊಂದು ಡ್ರ್ಯಾಗನ್ ಫ್ರೂಟ್ ಇರ್ಬೋದು, ಇನ್ನೊಂದು ಅವಕಾಡೋ ಅಂತೀವಿ ಅದು ಕೂಡ ಇರ್ಬೋದು. ಈ ಮೂರು ಫ್ರೂಟ್ಸ್ಗೂ ನಾವು IoT ಬೇಸ್ಡ್ ಅಗ್ರಿಕಲ್ಚರ್ ಅಂದರೆ ಪ್ರಿಸಿಷನ್ ನಿಖರ ಕೃಷಿ ಬೇಸಾಯ ಮಾಡಿದ್ದೀವಿ. ಅದರಲ್ಲಿ ನೀರಿರಾಗಿರ್ಬೋದು ಅಥವಾ PH ಕೂಡ ಆಟೋಮೆಟಿಕಾಗಿ ಹೇಗೆ ಚೆಕ್ ಮಾಡುತ್ತೆ ಅಥವಾ ನಿಮ್ಮ ಫೋನಲ್ಲಿ ಹೇಗೆ ನೀವು ಅದನ್ನು ಆಲಿಸ್ಬೋದು ಅಂತ ಕೂಡ ನೀವು ಇದನ್ನು ನೋಡ್ಬೋದು. ಇದಕ್ಕೆ ರಿಜಿಸ್ಟ್ರೇಷನ್ಗೆ JSS ಮಹಾವಿದ್ಯಾಪೀಠ ಪತ್ರಿಕಾ ವಿಭಾಗ ಕೂಡ ನೀವು ಸಂಪರ್ಕಿಸ್ಕೋಬೋದು, ಅಥವಾ ನಾನೊಂದು ನಂಬರ್ ಹೇಳ್ತೀನಿ, 7893900859. ಅದಕ್ಕೆ ಒಂದು ವಾಟ್ಸಪ್ ಮಾಡ್ಬೋದು, 7893900859. ದಯವಿಟ್ಟು ಅದಕ್ಕೆ ನಿಮ್ಮ ಹೆಸರು, ವಿಳಾಸ, ನಿಮ್ಮ ಆಸಕ್ತಿ ಕಳಿಸಿದ್ರೆ ಸಾಕು, ನಾವು ಅದಕ್ಕೆ ನೋಂದಾಯಿಸ್ಕೊಂಡು ನಿಮಗೆ ಅಪ್ಲಿಕೇಶನ್ ಕಳಿಸ್ತೀವಿ. ನೀವು ತಕ್ಷಣದಲ್ಲಿ ರಿಜಿಸ್ಟ್ರೇಷನ್ ಮಾಡಿಸ್ಕೋಬೋದು. ಇಲ್ಲ ನಾನು ಡೈರೆಕ್ಟಾಗಿ ಮಾಡ್ತೀನಿ ಅಂದರೆ JSS ಮಹಾವಿದ್ಯಾಪೀಠದ ಹತ್ರ ಹೋಗಿ ಅಪ್ಲಿಕೇಶನ್ ತೊಗೋಬೋದು. ಇದು ಯಾರಿಗಪ್ಪ ಅಂದರೆ ಮೈಸೂರು ಭಾಗದವ್ರಿಗೆ ಅಲ್ಲ, ಕರ್ನಾಟಕದಲ್ಲಿ ಯಾರೇ ರೈತರಿಗೂ ಒಂದು ರಿಜಿಸ್ಟ್ರೇಷನ್ ಕೂಡ ಮಾಡಿಸ್ಕೋಬೋದು. ಸಾಕಷ್ಟು ಪ್ರಮಾಣದಲ್ಲಿ ಆಲ್ರೆಡಿ ಆಸಕ್ತಿ ತೋರಿಸ್ತಾ ಇದ್ದಾರೆ, ಸುಮಾರು 100 ಮೇಲ್ಪಟ್ಟ ರೈತರು ನೋಂದಾಯಿಸಿದ್ದಾರೆ. ನಮಗೇನಂದರೆ ಇನ್ನೂ ಸಾಕಷ್ಟು ರೈತರಿಗೆ ಬೆನಿಫಿಟ್ ಆಗಲಿ ಅನ್ನೋದು ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ. ಆದ್ದರಿಂದ ಎಲ್ಲರೂ ಕೂಡ ಈ ಸುತ್ತೂರು ರೈತರ ಶಿಬಿರಕ್ಕೆ ಭಾಗವಹಿಸಿರಿ. ಧನ್ಯವಾದಗಳು. ಮತ್ತಷ್ಟು ಮಾಹಿತಿಯೊಂದಿಗೆ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಕೃಷಿ ಲೋಕ ಕೇಳಿದಿರಿ. ಪ್ರಸ್ತುತಿ ಆರ್ ಲೋಕೇಶ್ವರಿ. ಕೃಷಿ ದರ್ಪಣ, ಕೃಷಿ ದರ್ಪಣ ವಾರದ ಕೃಷಿರಂಗ ಕಾರ್ಯಕ್ರಮಗಳ ಮುನ್ನೋಟ. ಕೇಳುಗರಿಗೆಲ್ಲ ನಮಸ್ಕಾರ. ಕೃಷಿ ದರ್ಪಣ ಕಾರ್ಯಕ್ರಮಕ್ಕೆ ಸ್ವಾಗತ. ನಾಳೆ ಅಂದರೆ April 21 ಸೋಮವಾರ ಸಂಜೆ 6:50 ಕೃಷಿರಂಗದಲ್ಲಿ ಜೈವಿಕ ಗೊಬ್ಬರದ ಮಹತ್ವವನ್ನು ಕುರಿತು ಮಂಡ್ಯದ VC ಫಾರಂ ಕೃಷಿ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ NN ಆಶಾ ಅವರೊಂದಿಗೆ ಸಂದರ್ಶನವಿದೆ. ಈಗ ಒಂದು ಮುದ್ದನ್ನು ತಗೋಬಿಟ್ಟು ನಾವು ತಿನ್ನು ಅಂದರೆ ತಿನ್ನಕ್ಕಾಗಲ್ಲ, ತುತ್ತು ತುತ್ತು ಮಾಡಿ ಹಾಕಬೇಕು. ಅದೇ ಥರ ವಿಭಜನೆ ಮಾಡುವಂಥ ಕೆಲಸಗಳನ್ನ ಈ ರಂಜಕ ಕರಗಿಸುವ ಸೂಕ್ಷ್ಮಾಣು ಜೀವಿಗಳು ಅಂತ ಇನ್ನೊಂದು ವಿಧದ ಜೈವಿಕ ಗೊಬ್ಬರಗಳು ಈ ರೀತಿಯ ಕೆಲಸಗಳನ್ನ ಮಾಡ್ತವೆ. 22 ಮಂಗಳವಾರ ಶುಂಠಿ ಬೇಸಾಯವನ್ನು ಕುರಿತು ನಂಜನಗೂಡು ತಾಲೂಕು ಬಸವನಪುರ ಗ್ರಾಮದ BN ಹೇಮಂತ್ ಕುಮಾರ್ ಅವರೊಂದಿಗೆ ಸಂದರ್ಶನ. ಆದ್ದರಿಂದ 2 ನನ್ನ ಪ್ರಯತ್ನಕ್ಕೆ ತಕ್ಕ ಪ್ರತಿಫಲ ಸಿಕ್ತು. ಹೋದ ವರ್ಷ ಏನು ಲಾಸ್ ಅಂತ ಅಂದ್ಕೊಂಡಿದ್ದೆ, ಅದರದ್ದು ಪ್ರಾಫಿಟ್ ಇಲ್ಲೇ ಆಯಿತು. ನಂಗೆ ಶುಂಠಿ ವ್ಯವಸಾಯದ ಬಗ್ಗೆ ಈಗ ಏನು ಮಿತ್ತಿತ್ತು ಅದೆಲ್ಲ ಮಾಡಿಕೊಂಡು ಬೆಳಿಬೋದು ಅನ್ನೋ ಒಂದು ನನಗೆ ಒಂದು ಧೈರ್ಯ ಬಂತು, ಒಂದು ಆತ್ಮವಿಶ್ವಾಸ ಬಂತು. April 23 ಬುಧವಾರ ಮೇವು ಮೆಲುಕು ಬಾನುಲಿ ಸರಣಿಯಲ್ಲಿ ಕುರಿ ಮೇಕೆ ಸಾಕಾಣಿಕೆಯನ್ನು ಕುರಿತು ಕೊಡಗು ಜಿಲ್ಲೆ ಪಶುಪಾಲನಾ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆಯ ಉಪನಿರ್ದೇಶಕರಾದ ಡಾಕ್ಟರ್ CP ತಿಮ್ಮಯ್ಯ ಅವರೊಂದಿಗೆ ಸಂದರ್ಶನ. ನಮ್ಮ ಕೆಲವು ರಾಜ್ಯಗಳಲ್ಲಂತೂ ಈಗ ನೋಡಿ, ನೆರೆಯ ಕೇರಳ ರಾಜ್ಯಗಳಲ್ಲಂತೂ 93-95% ಅಷ್ಟು ಜನಸಂಖ್ಯೆ ಮಾಂಸಾಹಾರಿಗಳು. ಅಂದರೆ ಇಷ್ಟೊಂದು ಹೆಚ್ಚು ಸಂಖ್ಯೆಯ ಮಾಂಸಾಹಾರಿಗಳು ಇರುವಂಥ ಒಂದು ರಾಜ್ಯದಲ್ಲಿ ಆ ಕುರಿ ಮತ್ತು ಆಡಿನ ಬೇಡಿಕೆ ಎಷ್ಟಿರ್ಬೋದು ಅಂತ ತಾವು ಲೆಕ್ಕ ಹಾಕೊಳ್ಳಿ. 24 ಗುರುವಾರ ನಮ್ ಕಂಪನಿ ಬಾನುಲಿ ಸರಣಿ ಕರಬೂಜ ಬೇಸಾಯ ಮತ್ತು ಮಾರಾಟವನ್ನು ಕುರಿತು ಯಳಂದೂರು ತಾಲೂಕು ಆಗರ ಗ್ರಾಮದ ಮಾಕಮ್ಮ ರೈತ ಉತ್ಪಾದಕ ಕಂಪನಿಯ ಶಿವಮಲ್ಲು ಅವರೊಂದಿಗೆ ಸಂದರ್ಶನ. ಮಣ್ಣು ಮುಚ್ಚಿಬಿಟ್ಟು ಅದರ ಮೇಕ್ಕೆ ಬೀಜ ಹಾಕ್ತೀವಿ, ಪುನಃ ಅದ್ರ ಮೇಕ್ ಒಂಚೂರು ಮಣ್ಣು ಹಾಕ್ತೀವಿ, ಆಗ ಒಂದು ಕಡೆಯಿಂದ ನೀರಾಯಿಸ್ತೀವಿ. ಸಾಲಿನಿಂದ ಸಾಲು ನಾಲ್ಕೂವರೆ ಅಡಿನ? ನಾಲ್ಕು ನಾಲ್ಕೂವರೆ. ಆಯ್ತು. ಗಿಡದಿಂದ ಗಿಡಕ್ಕೆ ಎಷ್ಟು ಕೊಡ್ತೀರಿ ಅಂತರ? ಅದೇ ಸರ್, ನಾಲ್ಕೂವರೆ ಬೀಳುತ್ತಲ್ಲ. ಈಗ ನಾವೇನು ಸಾಲ ಹೊಡಿತೀವಿ, ನಾಲ್ಕೂವರೆ ಅಡಿಗೆ ಅಲ್ಲಿಗೆ ಬೀಜ ಮುಡಗೋದು ನಾವು. 25ರಂದು ಶುಕ್ರವಾರ ಹೈನುಗಾರಿಕೆ ಮತ್ತು ಸೈಲೇಜ್ ತಯಾರಿಕೆಯನ್ನು ಕುರಿತ ಮಾತುಕತೆ ಪಿರಿಯಾಪಟ್ಟಣ ತಾಲೂಕು ಕುಂದನಹಳ್ಳಿ ಅಂಚೆ ಹುಣಸಹಳ್ಳಿ ಗ್ರಾಮದ ಪಿಡಿ ರಾಜಾರಾಮ್ ಪೈ ಅವರೊಂದಿಗೆ. ಈ ಆರ್ಗ್ಯಾನಿಕ್ ರೀತಿಯಲ್ಲಿ ಮಾಡಿದರೆ ನನ್ನ ಒಪಿನಿಯನ್ ಏನಂತ ಹೇಳಿದ್ರೆ 100% ಹೆಲ್ತ್ ಆಫ್ ದ ಕೌ ಮೇನ್ ಥಿಂಗ್. ಸೆಕೆಂಡ್ ಏನಂತ ಹೇಳಿದ್ರೆ ದಿ ಪೆಲೆಟಬಿಲಿಟಿ ಅಂತ ಹೇಳಿದರೆ ಅದರದ್ದು ತಿನ್ನುವ ವಿಧಾನ ಚೆನ್ನಾಗಿರ್ತದೆ, ಅದಕ್ಕೆ ಹೆಲ್ತ್ ಚೆನ್ನಾಗಿರ್ತದೆ, ದಟ್ ಇಸ್ ಮೋರ್ ಇಂಪಾರ್ಟೆಂಟ್. 26ರಂದು ಶನಿವಾರ ಸಾವಯವ ಕೃಷಿಯಲ್ಲಿ ಸಿರಿಧಾನ್ಯಗಳ ಮಹತ್ವವನ್ನು ಕುರಿತು ಮಾತನಾಡಲಿದ್ದಾರೆ ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಬೇಸಾಯ ತಜ್ಞರ